ಚಿತ್ರದುರ್ಗದಲ್ಲಿ ಇದೇ 8-9ರಂದು ರಾಜ್ಯ ಮಟ್ಟದ ಬುಡಕಟ್ಟು ಉತ್ಸವ, ಸಚಿವ ಬಿ ಶ್ರೀರಾಮಲು. ಮತ್ತು ಅನಕ್ಷರಸ್ಥ ಕೈದಿಗಳಿಗೆ ಇಂದಿನಿಂದ ಸಾಕ್ಷರತಾ ಕಲಿಕಾ ಕಾರ್ಯಕ್ರಮ, ಗೃಹ ಸಚಿವ ಆರಗ ಜ್ಞಾನೇಂದ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳಿದ್ರೆ, ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಕೃಷಿಯಲ್ಲಿ ಕನ್ನಡ ಸಾಹಿತ್ಯದ ರಚನೆ, ಈ ಕುರಿತಂತೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿರುವ ಡಾ ಜೆ ಬಾಲಕೃಷ್ಣ ಅವರು ಮಾತನಾಡುತ್ತಿದ್ದಾರೆ. ಕನ್ನಡದಲ್ಲಿ ಕೃಷಿ ಸಾಹಿತ್ಯ ಹೇರಳವಾಗಿ ಸೃಷ್ಟಿಯಾಗಿದೆ. ಅನೇಕ ಪುಸ್ತಕಗಳು ಪ್ರಕಟವಾಗಿದ್ದಾವೆ. ಕೆಲವಾರು ಪತ್ರಿಕೆಗಳು ಕೃಷಿಗೆ ಮೀಸಲಾಗಿ ಕೆಲಸ ಮಾಡುತ್ತಿದ್ದಾವೆ. ಇನ್ನು ದಿನಪತ್ರಿಕೆಗಳಲ್ಲಿ, ವಾರಪತ್ರಿಕೆಗಳಲ್ಲಿ, ತಿಂಗಳ ಪತ್ರಿಕೆಗಳಲ್ಲೂ ಕೃಷಿ ಸಂಬಂಧಿತ ಬರಹ ಸಾಹಿತ್ಯ ಪ್ರಕಟವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಡಾ ಜೆ ಬಾಲಕೃಷ್ಣ ಅವರು ನಮ್ಮ ಜೊತೆಗೆ ಕೃಷಿ ವಿಶ್ವವಿದ್ಯಾನಿಲಯ ಹೇಗೆ ಈ ಕೆಲಸಗಳನ್ನ ಮಾಡ್ಕೊಂತ ಬಂದಿದೆ ಅನ್ನೋದ್ರ ಬಗ್ಗೆ ಮಾತನಾಡುತ್ತಿದ್ದಾರೆ. ಡಾಕ್ಟ್ರೆ, ನಮಸ್ಕಾರ. ನಮಸ್ಕಾರ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಸಾಹಿತ್ಯ, ಕನ್ನಡ ಸಾಹಿತ್ಯ ಹೇಗೆ ರೂಪುಗೊಂಡಿದೆ, ಹೇಗೆ ಪ್ರಯೋಜನಕ್ಕೆ ಬಂದಿದೆ, ಎಷ್ಟೊಂದು ಪ್ರಕಟಣೆಗಳು ಬಂದಿದೆ ಅನ್ನೋದ್ರ ಬಗ್ಗೆ ವಿಚಾರಗಳನ್ನ ಉಲ್ಲೇಖ ಮಾಡಿ. ನೋಡಿ, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಸುಮಾರು 60ರ ದಶಕದಲ್ಲಿ ಪ್ರಾರಂಭ ಆಯಿತು. ಜೊತೆಗೆ ಭಾರತ ಸರ್ಕಾರದ ಸ್ವಾತಂತ್ರ್ಯ ನಂತರ ಒಂದು ಮಹೋನ್ನತ ಬದಲಾವಣೆಯೂ ಆಯಿತು. ಅಂದ್ರೆ ಎಲ್ಲರಿಗೂ ಸಹ ಉತ್ತಮ ಶಿಕ್ಷಣವನ್ನ ಕೊಡಬೇಕು ಅನ್ನೋಂತ ದೃಷ್ಟಿಯಿಂದ 1964ರಲ್ಲಿ ಶಿಕ್ಷಣ ಆಯೋಗ ಸ್ಥಾಪನೆಯಾಯಿತು. ಆ ನಂತರ 1968ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂಗೀಕೃತ ಆಯಿತು. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಏನ್ ಹೇಳಿತ್ತು ಅಂತಂದ್ರೆ, ಭಾರತದ ದೊಡ್ಡ ಭಾಷೆ ಅಥವಾ ಪ್ರಮುಖ ಭಾಷೆ ಹಿಂದಿ ಆಗಿರೋದ್ರಿಂದ ಮತ್ತು ಬೇರೆಲ್ಲ ದಕ್ಷಿಣ ಭಾರತ ಹಾಗೂ ಇತರ ಭಾರತದಲ್ಲಿ ಬಹು ಭಾಷೆಗಳಿರೋದ್ರಿಂದ ಎಲ್ಲ ಭಾಷೆಗಳಲ್ಲಿಯೂ ಸಹ ಶಿಕ್ಷಣ ಮಕ್ಕಳಿಗೆ ದೊರಕಬೇಕು, ವಿಶೇಷವಾಗಿ ತಾಂತ್ರಿಕ ಶಿಕ್ಷಣ. ಆ ಹಿನ್ನೆಲೆಯಲ್ಲಿ ಎಲ್ಲ ಭಾಷೆಗಳಲ್ಲೂ ಶಿಕ್ಷಣ ಕೊಡಬೇಕು ಅಂದಾಗ ಎಲ್ಲ ಭಾಷೆಗಳಲ್ಲೂ ಸಹ ನಮಗೆ ಬೇಕಾದಂತಹ ಪೂರಕ ಪಠ್ಯಪುಸ್ತಕಗಳು ಮತ್ತು ಆಕರ ಗ್ರಂಥಗಳು ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ 1969-70ರಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಸಂಬಂಧಿತ ಪುಸ್ತಕಗಳ ಪ್ರಕಟಣೆಗೆಂದೇ ಒಂದು ಪ್ರತ್ಯೇಕ ವಿಭಾಗವನ್ನು ಸ್ಥಾಪಿಸಲಾಯಿತು. ಅದು ಕನ್ನಡ ಅಧ್ಯಯನ ವಿಭಾಗ. ಅಂದಿನಿಂದ ಇಂದಿನವರೆಗೂ ಸಹ ಕನ್ನಡದಲ್ಲಿ ಕೃಷಿ ಪುಸ್ತಕಗಳನ್ನ, ಪಠ್ಯಪುಸ್ತಕಗಳನ್ನ, ಜೊತೆಗೆ ಪದಕೋಶಗಳನ್ನ, ಈ ರೀತಿ ಸುಮಾರು 400ಕ್ಕೂ ಹೆಚ್ಚು ಪುಸ್ತಕಗಳನ್ನ ಪ್ರಕಟಿಸ್ತಾ ಇದೆ. ಇದು ಬಹುಶಃ ನಾಡಿನ ಎಲ್ಲ ಕಡೆಗೂ ಸಹ, ಗ್ರಂಥಾಲಯಗಳಿಗೆ ಹಾಗೂ ರೈತರಿಗೆ ಎಲ್ರಿಗೂ ಸಹ ಅದನ್ನ ತಲುಪಿಸುವಂತಹ ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಕನ್ನಡ ಅಧ್ಯಯನ ವಿಭಾಗ ಪ್ರಾರಂಭವಾದಾಗ ಅದು ಕರ್ನಾಟಕಕ್ಕೆ ಒಂದೇ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಇತ್ತು. ಇವತ್ತು 5-6 ಕೃಷಿ ವಿಶ್ವವಿದ್ಯಾನಿಲಯಗಳಾಗಿವೆ. ಆದರೆ ಇಂದಿಗೂ ಪ್ರಕಟಣೆಗೆಂದೇ ಪ್ರತ್ಯೇಕ ವಿಭಾಗ ಇರುವಂತಹದ್ದು, ವಿಶೇಷವಾಗಿ ಪಠ್ಯಪುಸ್ತಕ ರೈತರಿಗೆ ಕಲ್ಪಿಸಬೇಕಾದಂತಹ ಮಾಹಿತಿ ಕನ್ನಡ ಕಲ್ಪಿಸುವಂತಹ ವಿಭಾಗ ಇರುವಂತಹದ್ದು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಮಾತ್ರ. ಮತ್ತಿನ್ನೊಂದು ಇದರ ಮಿತಿ ಏನಾಗಿದೆ ಅಂತಂದ್ರೆ, ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಪ್ರಕಟವಾಗುವ ಪುಸ್ತಕಗಳು ಎಲ್ಲ ರೈತರಿಗೂ ಕಲ್ಪಿಸಲಿಕ್ಕೆ ಮಾರಾಟ ಮಳಿಗೆಗಳು ಇಲ್ಲ. ನಮ್ದು ಇರುವಂತಹದ್ದು ಮಾರಾಟ ಮಳಿಗೆ ಒಂದೇ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿದೆ. ಆದ್ರೆ ಕೃಷಿ ಮೇಳ ಪ್ರತಿ ವರ್ಷ ಬೇರೆ ಬೇರೆ ಆವರಣಗಳಲ್ಲಿ, ಬೇರೆ ಬೇರೆ ನಗರಗಳಲ್ಲಿ ನಡೆಯುತ್ತೆ. ಅಲ್ಲಿಗೆ ತಲುಪಿಸುವಂತಹ ವ್ಯವಸ್ಥೆ ಇದೆ. ಆದ್ರೆ ಬೇರೆ ಸಾಹಿತ್ಯ ಕೃತಿಗಳ ರೀತಿಯಲ್ಲಿ ಎಲ್ಲರಿಗೂ ತಲುಪಿಸುವಂತಹ ಒಂದು ವ್ಯವಸ್ಥೆ ಇಲ್ಲ ಅನ್ನುವಂತಹ ಒಂದು ಕೊರತೆ ಅಂತ ಹೇಳ್ಬೋದು. ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಕೃಷಿ ಇಲಾಖೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕನೂ ರೈತರಿಗೆ ತಲುಪಿಸಲಿಕ್ಕೆ ಏನಾದ್ರೂ ಕೆಲಸಗಳು ನಡೆದಿದವ? ಖಂಡಿತ ನಡೆದಿದೆ. ಪ್ರತಿಯೊಂದು ಇಲಾಖೆ ಕೃಷಿ ಇಲಾಖೆಯಲ್ಲೂ ಸಹ ಪುಸ್ತಕಗಳನ್ನ ಖರೀದಿ ಮಾಡ್ಲಿಕ್ಕೆ ಅಂತಾನೆ ಅವ್ರಿಗೊಂದು ಪ್ರತ್ಯೇಕ ಬಜೆಟ್ ಕೊಟ್ಟಿರ್ತಾರೆ. ಅವರು ಸಹ ತಗೋತಾರೆ. ಆದ್ರೆ ಇವತ್ತಿಗೂ ಸಹ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಿಮಗೆ ಸಂಪರ್ಕ ಕೊಡುವಂತಹ ವಿಜ್ಞಾನಿಗಳು ಅಥವಾ ಸಿಕ್ಬೋದಷ್ಟೇ ಹೊತ್ತು ಪುಸ್ತಕಗಳು ಸಿಗ್ತಾ ಇಲ್ಲ. ಆದ್ರೆ ನಾವು ಕೇಂದ್ರ ಗ್ರಂಥಾಲಯದ ಮೂಲಕ ರಾಜ್ಯದ ಎಲ್ಲ ಗ್ರಂಥಾಲಯಗಳಿಗೂ ಪುಸ್ತಕಗಳನ್ನು ಸರಬರಾಜು ಮಾಡುವಂತಹ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ. ಪ್ರತಿ ವರ್ಷ ಅವರು ಪುಸ್ತಕಗಳನ್ನ ಆಯ್ಕೆಗೆ ಕರೆದಾಗ ನಾವು ಅದನ್ನು ಸಲ್ಲಿಸಿ ಸುಮಾರು 300-400 ಪುಸ್ತಕಗಳು ಆಯ್ಕೆ ಆಗುತ್ತೆ. ಅದು ರಾಜ್ಯದ ಎಲ್ಲ ಗ್ರಂಥಾಲಯಗಳಿಗೂ ತಲುಪ್ತಾ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ನಿಜವಾಗಿಯೂ ಆ ಕೃಷಿ ಪುಸ್ತಕಗಳ ಅವಶ್ಯಕತೆ ಇರುವಂತಹ ರೈತರಿಗೆ ತಲುಪ್ತಾ ಇದೆ ಅನ್ನುವಂತದ್ದು ಒಂದು ಮಿತಿಯಿಂದಲೇ ಹೇಳಬೇಕಾದ್ರೆ ಕೃಷಿ ಪುಸ್ತಕಗಳು ಪ್ರಕಟ ಆಗ್ತಾರೆ ಅಂತದ್ದು ಬಹಳ ಕಡಿಮೆ. ನಾವು ಸುಮಾರು 69-70 ಸಹ ಪುಸ್ತಕ ಪ್ರಕಟಣೆ ಮಾಡ್ತಾ ಇದ್ರು ಸಹ ಇವತ್ತಿಗೂ ನಮಗೆ ಲೇಖಕರನ್ನ ಕಂಡುಕೊಳ್ಳೋದು ಬಹಳ ಕಷ್ಟ ಆಗಿದೆ. ಅಧ್ಯಾಪಕರಾಗ್ಲಿ ವಿಜ್ಞಾನಿಗಳಾಗ್ಲಿ ಇಂಗ್ಲಿಷ್ ನಲ್ಲಿ ಪಾಠ ಮಾಡ್ತಾರೆ. ಇವತ್ತು ಕನ್ನಡ ಮಾಧ್ಯಮ ಇಲ್ಲ, ಮೊದಲು ಕನ್ನಡ ಮಾಧ್ಯಮ ಇತ್ತು, ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಅದು ನಿಂತು ಹೋಯ್ತು. ಆದ್ರೆ ಇವತ್ತು ಪಾಠ ಮಾಡ್ತಾರೆ, ಆದ್ರೆ ತಮ್ಮ ಬೋಧನೆಯ ವಿಷಯವನ್ನ, ತಮ್ಮ ಸಂಶೋಧನೆಯ ವಿಷಯವನ್ನ ಕನ್ನಡದಲ್ಲಿ ಬರ್ಕೊಡಿ ಅಂತಂದ್ರೆ ಬರ್ಕೊಡುವಂತವ್ರು ಬಹಳ ಕಡಿಮೆ ಇದ್ದಾರೆ. ಇವತ್ತಿಗೂ ಸಹ ನಮಗೆ ಕನ್ನಡದಲ್ಲಿ ಕೃಷಿ ಬರಹಗಾರರು, ವಿಶೇಷವಾಗಿ ತಾಂತ್ರಿಕ ಬರಹಗಾರರು ಸಿಗುವಂತದ್ದು ಬಹಳ ದುಸ್ತರ ಅಂತ ಹೇಳ್ಬೋದು. ಆದ್ರೂ ಕನ್ನಡ ಅಧ್ಯಯನ ವಿಭಾಗ ಕೃಷಿ ವಿಶ್ವವಿದ್ಯಾನಿಲಯದ್ದು ಕೆಲಸವನ್ನ ಅಷ್ಟು ಸುಲಭವಾಗಿ ಮಂದಗತಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಟ್ಟಿಲ್ಲ. ಕೆಲಸಗಳು ಸಾಗ್ತದವಲ್ವಾ? ಕೆಲಸ ಸಾಕ್ತಿದೆ. ಏನಾಗಿದೆ, ಕೆಲವನ್ನು ನಾವು ಹೇಳಿ ಬರ್ತೀವಿ. ಯಾವ್ದು ವಿಶೇಷವಾಗಿ ಹೊಸ ತಂತ್ರಜ್ಞಾನ ಇದೆ, ರೈತರಿಗೆ ತಲುಪಬೇಕಾದ ಹೊಸ ಮಾಹಿತಿ ಏನಿದೆ, ಅದನ್ನ ಸಂಬಂಧಪಟ್ಟವ್ರಿಗೆ ಹೇಳ್ತೀವಿ, ಬಲವಂತವಾಗಿ ಬರೆಸ್ತೀವಿ. ಕೆಲವೊಂದ್ ಸಾರಿ ಅವರು ನಾವು ಇಂಗ್ಲಿಷಲ್ಲಿ ಬರ್ಕೊಡ್ತೀವಿ ಅಂತ ಹೇಳ್ತಾರೆ, ಅದನ್ನ ನಾವು ಕನ್ನಡಕ್ಕೆ ಅನುವಾದಿಸಿನೂ ಸಹ ಪ್ರಕಟಿಸಿದ್ದೀವಿ. ಹಾಗಾಗಿ ಬಹುತೇಕ ಎಲ್ಲ ವಿಷಯಗಳಲ್ಲೂ ಸಹ ಕನ್ನಡದಲ್ಲಿ ನಮ್ಮ ಪುಸ್ತಕಗಳು ಪ್ರಕಟ ಆಗಿವೆ. ಆಧುನಿಕ ಜೀವ ತಂತ್ರಜ್ಞಾನದ ವಿಷಯದಿಂದ ಹಿಡಿದು ಸಾವಯವ ಕೃಷಿ ಅಥವಾ ಬೌದ್ಧಿಕ ಆಸ್ತಿ ಹಕ್ಕು, ಇತರ ಎಲ್ಲ ವಿಷಯಗಳ ಬಗ್ಗೆಯೂ ಸಹ ನಾವು ಕನ್ನಡದಲ್ಲಿ ಪುಸ್ತಕಗಳನ್ನ ಬರೆಸಿ ಪ್ರಕಟಿಸುವ ಪ್ರಯತ್ನ ಮಾಡ್ತಾ ಇದೀವಿ. ಜೊತೆಗೆ ಬರಹಗಾರರನ್ನ ಹೆಚ್ಚು ತಯಾರು ಮಾಡ್ಲಿಕ್ಕೋಸ್ಕರ ನಾವು ಕೃಷಿ ಪದಕೋಶಗಳನ್ನು ಸಹ ತಯಾರು ಮಾಡಿದ್ದೀವಿ. ತಾಂತ್ರಿಕ ಪದಕೋಶ, ವಿಶೇಷವಾಗಿ ಸಮಸ್ಯೆ ಎದುರಾಗುವಂತದ್ದು ಅವ್ರು ಏನ್ ಹೇಳ್ತಾರೆ, ಬರಹಗಾರರು ನಮಗೆ ಇಂಗ್ಲಿಷಿನ ಪದಗಳಿಗೆ ಪರ್ಯಾಯ ಪದಗಳು ಕನ್ನಡದಲ್ಲಿ ಸಿಗೋದಿಲ್ಲ, ಅದು ಸಮಸ್ಯೆ ಆಗುತ್ತೆ ಅಂತೇಳಿ. ಪದಗಳು ಸಿಗೋದಿಲ್ಲ ಅಂತ ಪದಗಳಿವೆ, ಹಾಗಾಗಿ ಅದು ಎಲ್ರಿಗೂ ತಲುಪಲಿ ಅಂತೇಳಿ ನಾವು ಸುಮಾರು 30,000-40,000 ಪದಗಳಷ್ಟು ಇರುವಂತಹ ತಾಂತ್ರಿಕ ಪದಕೋಶಗಳನ್ನ ಎಲ್ರಿಗೂ ಸಹ ಬರಹಗಾರರಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ. ಜೊತೆಯಲ್ಲಿ ಬರಹಗಾರರನ್ನು ಸಿದ್ಧ ಮಾಡ್ಲಿಕ್ಕೆ ಹೋಗಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಅಧ್ಯಾಪಕರಿಗೆ ಮತ್ತು ವಿಜ್ಞಾನಿಗಳಿಗೆ ಕಾರ್ಯಾಗಾರಗಳನ್ನು ಸಹ ಮಾಡಿದ್ದೇವೆ. ಕನ್ನಡದಲ್ಲಿ ಹೇಗೆ ಬರೀಬೇಕು, ತಾಂತ್ರಿಕ ಮಾಹಿತಿಯನ್ನ ಸುಲಭವಾಗಿ ರೈತರಿಗೆ ಅರ್ಥವಾಗುವ ರೀತಿಯಲ್ಲಿ ಅದು ಹೇಗೆ ಬರೀಬೇಕು ಅನ್ನೋ ರೀತಿಯಲ್ಲಿ ನಾವು ತಾಂತ್ರಿಕ ಬರವಣಿಗೆಯ ಕಾರ್ಯಾಗಾರಗಳನ್ನು ಸಹ ಮಾಡಿದ್ದೇವೆ. ಪ್ರತಿ ವರ್ಷ ಎಷ್ಟು ಪುಸ್ತಕಗಳು ಕನ್ನಡ ಅಧ್ಯಯನ ವಿಭಾಗದಿಂದ ಪ್ರಕಟವಾಗ್ತದವೆ? ಸರಾಸರಿ 15-20 ಪುಸ್ತಕ ಅಂತ ಹೇಳ್ಬೋದು. ನಮ್ಮಲ್ಲಿ ಏನಾಗುತ್ತೆ, ಕೆಲವು ಮರುಮುದ್ರಣ ಆಗುತ್ತೆ. ಆದ್ರೆ ಅದರಲ್ಲಿ ನಾವು ಕೆಲವು ಬಹಳಷ್ಟು ಸಾರಿ ಏನ್ ಮಾಡ್ತೀವಿ, ಯಾಕಂದ್ರೆ ಕೃಷಿ ತಂತ್ರಜ್ಞಾನವು ಸಹ ಒಂದು ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ಕ್ಷೇತ್ರ ಆಗಿದೆ ಕೃಷಿ. ಹೌದು, ಅದರಲ್ಲಿ ಇವತ್ತು ಇರೋ ತಂತ್ರಜ್ಞಾನ ನಾಳೆ ಇರೋದಿಲ್ಲ ಅಥವಾ ಬದಲಾವಣೆ ಆಗುತ್ತೆ. ನಾವು ಉದಾಹರಣೆಗೆ ನೀವು ನೋಡಿದಾಗ ನಮ್ಮ 15-20 ವರ್ಷಗಳ ಹಿಂದೆ ಪ್ರಕಟ ಆಗಿರೋ ಪುಸ್ತಕಗಳಲ್ಲಿ ಕೆಲವು ಕೀಟನಾಶಕಗಳನ್ನ ಬಳಸಬೇಕು ಲೇಖಕರು. ಆದ್ರೆ ನಮ್ಮ ವಿಜ್ಞಾನ ಸಹ ಮತ್ತು ಸಂಶೋಧನೆ ಅಧ್ಯಯನ ಬದಲಾದಾಗೆ ಇವತ್ತು ಕೆಲವು ಕೀಟನಾಶಕಗಳನ್ನೆಲ್ಲ ನಿಷೇಧ ಮಾಡಿದ್ದಾರೆ ಬರ್ದು ಅಂತೇಳಿ. ನಾವು ಅದೇ ಪುಸ್ತಕ ಇವತ್ತು ಹಾಗೆ ನಾವು ಮರುಮುದ್ರಣ ಮಾಡಿ ರೈತರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಹಾಗಾಗಿ ಆ ತಂತ್ರಜ್ಞಾನವನ್ನ ಬದಲಾಯಿಸಬೇಕಾಗುತ್ತೆ. ಸಸ್ಯ ಸಂರಕ್ಷಣೆ ವಿಧಾನಗಳು ಹಳೆಯ ಏನಿವೆ ಅವು ಬದಲಾಗಿದ್ರೆ ಅದನ್ನು ಬದಲಾಯಿಸಬೇಕಾಗುತ್ತೆ. ಕೆಲವು ಬೆಳೆಗಳ ತಳಿಗಳನ್ನು ಅವರು ಶಿಫಾರಸು ಮಾಡಿರ್ತಾರೆ, ಇವತ್ತು ಅದಕ್ಕಿಂತ ಹೊಸ ತಳಿ ಬಂದಿರುತ್ತೆ, ಹಾಗಾಗಿ ಅವುಗಳನ್ನು ಸಹ ಪರಿಚಯಿಸಬೇಕಾಗುತ್ತೆ. ನಾವು ಬಹಳಷ್ಟು ಮರುಮುದ್ರಣ ಮಾಡುವಾಗ ಅವುಗಳನ್ನ ಪರಿಷ್ಕರಿಸಿ ಹೊಸ ತಂತ್ರಜ್ಞಾನಗಳೊಂದಿಗೆ ಮರುಮುದ್ರಿಸುವ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದೇವೆ. ಬಹುಪಾಲು ಎಲ್ಲ ವಿಷಯಗಳ ಬಗ್ಗೆಯೂ ಸಹ, ಎಲ್ಲ ಬೆಳೆಗಳ ಬಗ್ಗೆ, ಆಹಾರ ಧಾನ್ಯಗಳು, ತೋಟಗಾರಿಕೆ ಬೆಳೆಗಳು, ಪ್ಲಾಂಟೇಷನ್ ಬೆಳೆಗಳು, ಎಲ್ಲ ಜೀವನ ಸಾಕಣೆ ಅಂತ, ಪಶುಪಾಲನೆ, ಕೋಳಿ ಸಾಕಾಣಿಕೆ, ಎಲ್ಲ ರೀತಿಯಲ್ಲೂ ಸಹ ಎಲ್ಲ ವಿಷಯಗಳು ಸಹ ನಮ್ಮಲ್ಲಿ ಪ್ರಕಟ ಆಗಿವೆ. ಬೆಲೆ ಹೇಗಿದೆ, ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಯಾಕೆಂತಂದ್ರೆ ನಮ್ಮ ಪುಸ್ತಕಗಳ ಪ್ರಕಟಣೆಗೆ ಭಾರತ ಸರ್ಕಾರದ CST ಅಂತ ಇದೆ, ಕಮಿಷನ್ ಫಾರ್ ಸೈಂಟಿಫಿಕ್ ಅಂಡ್ ಟೆಕ್ನಿಕಲ್ ಟರ್ಮಿನಾಲಜಿ, ಅಂದ್ರೆ ಕನ್ನಡದಲ್ಲಿ ವೈಜ್ಞಾನಿಕ ಮತ್ತು ತಾಂತ್ರಿಕ ಶಬ್ದಾವಳಿ ಆಯೋಗ. ಇದು ಮಾನವ ಸಂಪನ್ಮೂಲ ಸಚಿವಾಲಯದ ಉನ್ನತ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರುತ್ತೆ. ಇದರ ಉದ್ದೇಶ ಏನು ಅಂತಂದ್ರೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ತಾಂತ್ರಿಕ ಮತ್ತು ವೈಜ್ಞಾನಿಕ ಮಾಹಿತಿ ಲಭಿಸಬೇಕು. ಹಾಗಾಗಿ ಕನ್ನಡದಲ್ಲಿ ವಿಶೇಷವಾಗಿ ತಾಂತ್ರಿಕ ಮತ್ತು ವೈಜ್ಞಾನಿಕ ಪುಸ್ತಕಗಳನ್ನು ಪ್ರಕಟಣೆ ಮಾಡೋದಕ್ಕೆ ಧನ ಸಹಾಯ ನೀಡುತ್ತೆ. ಸೊ ಹಾಗಾಗಿ ನಮ್ಮ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗದ ಪ್ರಕಟಣೆಗಳು ಯಾವುದೇ ಲಾಭದ ನಿರೀಕ್ಷೆಯಿಂದ ಅಲ್ಲ. ನಾವು ಪುಸ್ತಕಗಳನ್ನು ಪ್ರಕಟ ಮಾಡೋದು ಎರಡು ಪಟ್ಟು ಬೆಲೆ ಇಟ್ಟರೂ ಸಹ ಮಾರಾಟಕ್ಕೆ, ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಇರ್ತಾರೆ, ನಾವು ಎರಡು ಪಟ್ಟು ಬೆಲೆ ಇಟ್ಟರೂ ಸಹ ಅದನ್ನ ರೈತರಿಗೆ ಕೃಷಿ ಮೇಳ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಶೇಕಡ 50% ರಿಯಾಯಿತಿಯಲ್ಲಿ, ಅಂದ್ರೆ ನಮ್ಮ ಮುದ್ರಣ ಬೆಲೆಗೆ ಅವರಿಗೆ ತಲುಪಿಸುವಂತಹ ವ್ಯವಸ್ಥೆ ಮಾಡ್ತಾ ಇದೀವಿ. ಮತ್ತು ಎಲ್ಲ ಕಾಲದಲ್ಲಿಯೂ ಬೇರೆ ಅದನ್ನ ಆಸಕ್ತಿ ಇರುವಂತಹ ಖರೀದಿ ಮಾಡೋದವರೆಗೂ ಸಹ ಶೇಕಡ 25% ರಿಯಾಯಿತಿ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಪುಸ್ತಕಗಳ ಬೆಲೆಗಳು ಮಾರುಕಟ್ಟೆಯ ಪುಸ್ತಕದ ಬೆಲೆಗಳಿಗೆ ಹೋಲಿಸಿದಲ್ಲಿ ಬಹಳ ಕಡಿಮೆ ಇರುತ್ತೆ ಮತ್ತು ಬಹಳ ಸುಲಭವಾಗಿ ಅವರಿಗೆ ಲಭಿಸೋ ರೀತಿಯಲ್ಲಿ ತಲುಪಿಸ್ತಾ ಇದೀವಿ. ಮತ್ತು ಜೊತೆಗೆ ಈಗ ಹೊಸದಾಗಿ ಅಂದ್ರೆ ಈಗ ನಾವು ವಿಜ್ಞಾನ ಮತ್ತು ಎಲ್ಲ ಡಿಜಿಟಲ್ ಯುಗ ಆಗಿರೋದ್ರಿಂದ ನಮ್ಮ ಎಲ್ಲ ಪುಸ್ತಕಗಳನ್ನು ಸಹ ರೈತರಿಗೆ ಅಥವಾ ಆಸಕ್ತರಿಗೆ ಉಚಿತವಾಗಿ ಡಿಜಿಟಲ್ ಮಾಧ್ಯಮದ ಮೂಲಕ ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿಯೇ ಭಾರತ ಸರ್ಕಾರ ಒಂದು ಪ್ರಾಯೋಜನೆ ಮಾಡಿತು, ಭಾರತವಾಣಿ ಅಂತೇಳಿ. ಭಾರತವಾಣಿ ಪ್ರಾಯೋಜನೆಯಲ್ಲಿ ವೆಬ್ಸೈಟ್ ನಲ್ಲಿ ಎಲ್ಲ ಸರ್ಕಾರದ ಪಠ್ಯಪುಸ್ತಕಗಳು ಮತ್ತು ಪುಸ್ತಕಗಳು ಎಲ್ಲವೂ ಸಹ ಉಚಿತವಾಗಿ ಲಭ್ಯವಿದೆ. ನಮ್ಮ ವಿಭಾಗದ ಪುಸ್ತಕಗಳೆಲ್ಲವನ್ನೂ ಸಹ ಡಿಜಿಟೈಸ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಅವುಗಳನ್ನು ಸಹ ನಾವು ಡಿಜಿಟೈಸ್ ಮಾಡಿಸಿದ್ದೀವಿ. ನಮ್ಮ ವಿಶ್ವವಿದ್ಯಾನಿಲಯದ ವೆಬ್ಸೈಟ್ ನಲ್ಲೂ ಸಹ ಅದನ್ನ ಅಪ್ಲೋಡ್ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆ. ಯಾರಾದರೂ ಅದನ್ನ ಡಿಜಿಟಲ್ ಮಾಧ್ಯಮದಲ್ಲಿ ಓದ್ಕೊಳ್ಳುವಂತವ್ರು ಸುಲಭವಾಗಿ ಡೌನ್ಲೋಡ್ ಮಾಡಿ ಉಚಿತವಾಗಿ ಅದನ್ನ ತಲುಪಿಸುವಂತಹ ವ್ಯವಸ್ಥೆಯನ್ನು ಸಹ ಮಾಡ್ತಾ ಇದ್ದೇವೆ. ಬಹಳ ದೊಡ್ಡ ಪುಸ್ತಕ ಯಾವುದು ಡಾಕ್ಟ್ರೆ? ಕನ್ನಡ ಅಧ್ಯಯನ ವಿಭಾಗದಿಂದ ಅಂತಂದ್ರೆ ಬಹಳ ಹಿಂದೆ ಡಾಕ್ಟರ್ ಪುಟ್ಟಿದ್ರೆ ಅಂತ ಇದ್ರು. 60ರ ದಶಕದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಕ್ಕೂ ಮೊದಲು ಕೃಷಿ ಶಾಲೆ ಪ್ರಾರಂಭ ಆಯ್ತು ಹೆಬ್ಬಾಳದಲ್ಲಿ. ಕೃಷಿ ಶಾಲೆ ಆದಾಗ ಅದಕ್ಕೆ ಪ್ರಿನ್ಸಿಪಾಲ್ ಆಗಿ ನೇಮಕಗೊಂಡವರು ಡಾಕ್ಟರ್ ಪುಟ್ಟದ್ರಯ್ಯ. ಇವತ್ತಿಗೂ ಸಹ ಬಹಳಷ್ಟು ಹಳ್ಳಿಗಳಲ್ಲಿ ಅವರ ಹೆಸರನ್ನು ನೆನೆಸ್ಕೋತಾರೆ. ಅವರು ಕೀಟಶಾಸ್ತ್ರಜ್ಞರು ಮತ್ತು ಬಹಳಷ್ಟು ಅಧ್ಯಯನ ಮಾಡಿದ್ದಾರೆ. ಅವರು ಆಗ್ಲೇನೆ ಕನ್ನಡದಲ್ಲಿ ಪಠ್ಯಪುಸ್ತಕಗಳನ್ನು ಬರೀಬೇಕು ಅಂತ ಹೇಳಿ 1500 ಪುಟಗಳ ಒಂದು ಕೀಟ ನಿಯಂತ್ರಣದ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. ಅದು ಅತ್ಯಂತ ದೊಡ್ಡ ಪುಸ್ತಕ ಅಂತ ಹೇಳ್ಬೋದು. ಅದಾದ ನಂತರ ಅದು ಮರುಮುದ್ರಣವಾಗಿಲ್ಲ. ಯಾಕೆಂತಂದ್ರೆ ನಾನು ಮೊದಲೇ ಹೇಳಿದಾಗಿ ಅವರೀಗ ತೀರ್ಕೊಂಡಿದ್ದಾರೆ ಪುಟ್ಟರುದ್ರೆ ಅವರು. ಮತ್ತು ಬಹಳಷ್ಟು ತಂತ್ರಜ್ಞಾನಗಳು ಹಳೆಯದಾಗಿರೋದ್ರಿಂದ ಕೀಟ ಸಂರಕ್ಷಣಾ ವಿಧಾನಗಳು ಸಹ ಇತ್ತು ಬದಲಾವಣೆ ಆಗಿರೋದ್ರಿಂದ ಅದನ್ನ ನಾವು ಮರುಮುದ್ರಣ ಮಾಡಿಲ್ಲ. ಆದ್ರೆ ಅದನ್ನ ಭಾಗಗಳಾಗಿ ಪರಿಷ್ಕರಿಸಿ ಪ್ರತ್ಯೇಕ ಪುಸ್ತಕಗಳಾಗಿ ಪ್ರಕಟ ಮಾಡಿದ್ದೇವೆ. ಭಿನ್ನ ಭಿನ್ನ ವಿಚಾರಗಳಿಗೆ ಸಂಬಂಧಿಸಿದಂತೆ ಕನ್ನಡದಲ್ಲಿ ಕೃಷಿ ಸಾಹಿತ್ಯ ರಚನೆಯಾಗಿದೆ. ತಲುಪಿಸಲಿಕ್ಕೆ ಸ್ವಲ್ಪ ಅಡೆತಡೆಗಳಿದಾವೆ ಅಥವಾ ಸರಾಗವಾದ ಮಾರ್ಗಗಳು ಇನ್ನೂ ರೂಪುಗೊಂಡಿಲ್ಲ. ಹೌದು, ಖಂಡಿತ ಹೌದು. ಈ ಮೊದಲು ಒಂದು ಪ್ರಯತ್ನವನ್ನು ಮಾಡಿದ್ರು, IBH ಮೂಲಕ ನಮ್ಮ ಪುಸ್ತಕಗಳನ್ನ ಎಲ್ಲರೂ ಮಾರುಕಟ್ಟೆಗೆ ತಲುಪಿಸುವಂತಹ ಪ್ರಯತ್ನ. ಆದ್ರೆ ಅದು ಕೆಲವು ಪೇಮೆಂಟ್ ಸಮಸ್ಯೆಗಳಿಂದಾಗಿ ಅಲ್ಲಿಗೆ ನಿಲ್ಲಿಸಲಾಯಿತು. ಆದ್ರೂ ಸಹ ಇವತ್ತು ನಾವು ಪುಸ್ತಕ ಮಾರಾಟಗಾರರು ಏನಾದ್ರೂ ನಮ್ಮಿಂದ ಕೊಂಡ್ಕೊಂಡು ಹೋಗಿ ಪುಸ್ತಕ ಮಾರಾಟ ಮಾಡ್ತೀವಿ ಅಂತಂದ್ರೆ ಅವರಿಗೆ ಶೇಕಡ 50% ರಿಯಾಯಿತಿಯನ್ನು ಕೊಟ್ಟು ಪುಸ್ತಕಗಳನ್ನು ಕೊಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ಕೆಲವು ಪುಸ್ತಕ ಮಾರಾಟಗಾರರು ತಗೊಂಡು ಹೋಗಿದ್ದಾರೆ ನಮ್ಮಿಂದ. ಶೇಕಡ 50% ರಿಯಾಯಿತಿ ಸಿಗೋದ್ರಿಂದ ಅಂದ್ರೆ ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಅಷ್ಟೇ ಇದೆ, ಪುಸ್ತಕದ ಉತ್ಪಾದನಾ ವೆಚ್ಚ. ಅದಕ್ಕೆ ನಾವು ಪುಸ್ತಕ ಮಾರಾಟಗಾರರಿಗೆ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೇವೆ. ಅದನ್ನ ಕೆಲವರು ಬಳಸ್ಕೋತಾ ಇದ್ದಾರೆ. ಹಾಗಾದ್ರೆ ಪುಸ್ತಕ ಮಾರಾಟ ಮಾಡೋರು ಅಥವಾ ವ್ಯಕ್ತಿಗಳು ನಿಮ್ಮನ್ನ ನೇರವಾಗಿ ಸಂಪರ್ಕ ಮಾಡಿ ಪುಸ್ತಕಗಳನ್ನ ತರಿಸಿಕೊಳ್ಬಹುದಲ್ವಾ? ಖಂಡಿತವಾಗಿ ವ್ಯವಸ್ಥೆಯನ್ನು ನಮ್ಮನ್ನು ಸಂಪರ್ಕಿಸಿ ನಾವು ಪ್ರತಿ ಅಂದ್ರೆ ಪತ್ರಿಕಾ ಪ್ರಕಟಣೆ ಏನು ಕೊಟ್ಟಿಲ್ಲ, ಆದ್ರೆ ಕೃಷಿ ಮೇಳ ಮತ್ತು ಮುಂತಾದೆಡೆ ನಮ್ಮ ಪುಸ್ತಕಗಳ ಪಟ್ಟಿಯನ್ನು ಎಲ್ಲರಿಗೂ ಹಂಚುತ್ತೀವಿ. ಅವರ ಮನೆಗಾದ್ಯಂತ ಎಲ್ಲ ರೈತರು ಬರ್ತಾರೆ, ಅದನ್ನ 1000 ಸಂಖ್ಯೆಯಲ್ಲಿ ನಮ್ಮ ಮುದ್ರಣ ಮಾಡಿ ಅವರಿಗೆ ಅದ್ರ ಬೆಲೆಗಳು ಅದ್ರ ಮೇಲೆ 50% ರಿಯಾಯಿತಿ ಇದೆ ಅಂತೆಲ್ಲ ಹೇಳಿ ತಲುಪಿಸ್ತೀವಿ. ಅದ್ರ ಮೇಲೆ ಯಾರನ್ನ ಸಂಪರ್ಕಿಸಬೇಕು, ದೂರವಾಣಿ ಸಂಖ್ಯೆ, ಇಮೇಲ್ ಸಂಖ್ಯೆ ಎಲ್ಲವನ್ನು ಕೊಟ್ಟು ತಲುಪಿಸ್ತಾ ಇದೀವಿ. ಇಂದಿಗೂ ಬಹಳಷ್ಟು ಜನ ಫೋನ್ ಮಾಡಿ ಕೆಲವರು ಪೋಸ್ಟ್ ಮೂಲಕ ತರಿಸ್ಕೋತಾರೆ, ಕೆಲವರು ಹಾಗೆ ಬೇರೆ ಯಾರನ್ನ ಕಳಿಸಿ ತರಿಸ್ಕೊಳ್ಳುವಂತದ್ದು, ಮತ್ತು ಯಾವ ಪುಸ್ತಕ ಸಿಗುತ್ತೆ ಯಾವ್ದಿಗೆಲ್ಲ ಅನ್ನೋ ಎಲ್ಲ ಮಾಹಿತಿಯನ್ನು ತರ್ಕೋತಾ ಇದಾರೆ. ಕೆಲವರು ಬರ್ಲಿಕ್ಕೆ ಆಗಲ್ಲ ಅನ್ನುವಂತ ಅವ್ರಿಗೆ ನಾವು, ಯಾಕಂದ್ರೆ ಎಲ್ಲರೂ ಸಹ ಡಿಜಿಟಲ್ ಮಾಧ್ಯಮದಲ್ಲಿ ಓದೋದಿಲ್ಲ, ಕೆಲವರು ಮುದ್ರಣ ಪುಸ್ತಕಾನೇ ಬೇಕು ಅಂತ ಹೇಳ್ತಾರೆ, ಅಥವಾ ಡಿಜಿಟಲ್ ಬೇಕು ಅಂದವರಿಗೆ ನಾವು ಉಚಿತವಾಗಿ ಅವನ್ನು ಸಹ ತಲುಪಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಅಂಚೆ ಮೂಲಕ ಸಂಪರ್ಕ ಮಾಡ್ಲಿಕ್ಕೆ ತಮ್ಮ ವಿಳಾಸ ಹೇಳ್ಬೋದಾ? ಖಂಡಿತವಾಗಿ. ಪುಸ್ತಕವನ್ನು ನಾವು ಕನ್ನಡ ಅಧ್ಯಯನ ವಿಭಾಗದಿಂದ ಅದನ್ನ ನಾವು ಪ್ರಕಟಣೆ ಮಾಡಿದ್ರು ಸಹ ನಮ್ಮಲ್ಲಿ ಒಂದು ಮಾರಾಟ ಕೇಂದ್ರ ಇದೆ, ಅದ್ರ ವಿಳಾಸ ಹೇಳ್ತೇನೆ. ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ, GKVK, ಬೆಂಗಳೂರು 560065. ದೂರವಾಣಿ ಸಂಖ್ಯೆ 080, ಇದು STD ಕೋಡ್ ಇದು, 2362514111. ಮತ್ತೊಮ್ಮೆ ಹೇಳ್ತೇನೆ ದೂರವಾಣಿ ಸಂಖ್ಯೆ 080623625411. ಈ ದೂರವಾಣಿ ಮೂಲಕ ಇವರು ಫೋನ್ ಮಾಡಿ ಅಥವಾ ಪತ್ರವನ್ನು ಬರೆದ್ರು ಸಹ ಅವರು ಅದನ್ನ ಹೇಗೆ ಹಣ ಪಾವತಿ ಮಾಡಬೇಕು, ಬ್ಯಾಂಕ್ ಖಾತೆ ವಿವರಗಳೆಲ್ಲ ಕೊಡ್ತಾರೆ, ಅದನ್ನ ವಿಳಾಸ ತಗೊಂಡು ತಲುಪಿಸೋ ವ್ಯವಸ್ಥೆಯನ್ನು ಸಹ ಮಾಡ್ತಾರೆ. ವಿಳಾಸವನ್ನು ಇನ್ನೊಂದು ಸಾರಿ ಹೇಳ್ತಾರೆ. ಸರಿ, ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ, ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ, GKVK ಅಂದ್ರೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಚಿಕ್ಕದಾಗಿ GKVK, ಬೆಂಗಳೂರು, ಪಿನ್ಕೋಡ್ 560065. ಬೆಂಗಳೂರು 65. ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲಿ ಅದರಲ್ಲಿ ಎಲ್ಲ ವಿಭಾಗಗಳು ಪ್ರತಿಯೊಂದು ಸಹ ಮಾಹಿತಿ ಇದೆ, ಯಾರನ್ನ ಸಂಪರ್ಕಿಸಬೇಕು ಅನ್ನೋದು ಇದೆ, ವೆಬ್ಸೈಟ್ ಮೂಲಕ ಪಡ್ಕೋಬಹುದು. ನಮ್ಮ ವೆಬ್ಸೈಟ್ ಅಲ್ಲಿ ನಮ್ಮ ಪುಸ್ತಕಗಳನ್ನ ಸ್ವಲ್ಪ ತಾಂತ್ರಿಕ ದೋಷದಿಂದಾಗಿ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ, ಒಂದೆರಡು ಪುಸ್ತಕ ಅಪ್ಲೋಡ್ ಮಾಡಿದ್ದೀವಿ ಈಗಾಗಲೇ, ಉಳಿದ ಪುಸ್ತಕಗಳನ್ನ ಅಪ್ಲೋಡ್ ಮಾಡುವಂತ ತಯಾರಿಕೆ ನಡೀತಾ ಇದೆ, ತಾಂತ್ರಿಕ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇಂದಾಗಿ ನಿಂತಿದೆ. 400 ಪುಸ್ತಕಗಳನ್ನ ಪ್ರಕಟ ಮಾಡಿರುವ ಈ ಸಂದರ್ಭದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ತನ್ನ ಮಹತ್ವದ ಕೆಲಸವನ್ನ ಮಾಡಿ ತೋರಿಸಿದೆ. ಈ ಹಿಂದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಪತ್ರಿಕೆ ಪ್ರಕಟ ಆಗ್ತಾ ಇತ್ತು, ಈಗಲೂ ಬರ್ತಿದೆ ಅದು, ಕೃಷಿ ವಿಜ್ಞಾನ ಅಂತ ತ್ರೈಮಾಸಿಕ ಪತ್ರಿಕೆ. ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದವರು ಕೃಷಿ ಮುನ್ನಡೆ ಅಂತ ಮಾಸಿಕ ಪತ್ರಿಕೆಯನ್ನ ಪ್ರಕಟ ಮಾಡ್ತಾ ಇದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಕೃಷಿ ವಿಜ್ಞಾನ ಮಾಸಿಕ ಪತ್ರಿಕೆ ಪ್ರಕಟ ಆಗ್ತಾ ಇದೆ. ಹೌದು, ಅದಲ್ದಲನೇ ಖಾಸಗಿ ಒಡೆತನದಲ್ಲೂ ಕೃಷಿ ಸಂಬಂಧಪಟ್ಟಂತ ಪತ್ರಿಕೆಗಳಿದಾವೆ. ಇದೆ ಅಂದ್ರೆ ಅದರಲ್ಲಿ ನಾವು ಕೆಲವನ್ನು ಮಾತ್ರ ಉಲ್ಲೇಖ ಮಾಡಬಹುದು ಅಷ್ಟೇ, ಅಂದ್ರೆ ರೈತರಿಗೆ ನಿಜವಾಗಿಯೂ ಸಹ ಉತ್ತಮ ಮಾಹಿತಿಯನ್ನು ಒದಗಿಸಬೇಕು ಅನ್ನೋ ಅಡಿಕೆ ಪತ್ರಿಕೆ, ಆತರದ ಕೆಲವು ಪತ್ರಿಕೆಗಳನ್ನು ಬಿಟ್ಟರೆ ಬೇರೆ ಹೆಚ್ಚು ಪತ್ರಿಕೆಗಳು ಇಲ್ಲ ಕನ್ನಡದಲ್ಲಿ. ಮೊದಲು ಅದು ಯಾವ ರೀತಿ ಅಂತಂದ್ರೆ ಜಾಹೀರಾತುಗೋಸ್ಕರ ಉತ್ಕೊಳ್ಳುವಂತ ಬಹಳಷ್ಟು ಪತ್ರಿಕೆಗಳಿವೆ. ಯಾಕೆಂತಂದ್ರೆ ಒಂದು ಕೃಷಿ ಪತ್ರಿಕೆ ಅಂದಾಕ್ಷಣ ಯಾವ್ದೋ ಒಂದು ರಸಗೊಬ್ಬರದ ಜಾಹೀರಾತು, ಒಂದು ಟ್ರ್ಯಾಕ್ಟರ್ ಜಾಹೀರಾತು ಈ ರೀತಿಯಲ್ಲಿ, ಅದಕ್ಕೆ ನಾನೊಂದು ಇದರ ಬಗ್ಗೆ ಒಂದು ಅಧ್ಯಯನವನ್ನು ಸಹ ಮಾಡಿದ್ದೆ. ಆ ಅಧ್ಯಯನ ಸಮಯದಲ್ಲಿ ನಾನು ಮಾಹಿತಿಯನ್ನು ಸಂಗ್ರಹಿಸಿದಾಗ ಸುಮಾರು 25 ಪತ್ರಿಕೆಗಳಿದ್ವು, ಇವತ್ತು ಅದರಲ್ಲಿ 5 ಪತ್ರಿಕೆಯೂ ಇಲ್ಲ. ಅದೇ ಸ್ಥಾಪನೆ ಆಗ್ತವೆ, ಸ್ವಲ್ಪ ವರ್ಷಗಳ ಕಾಲ ಕೆಲಸ ಮಾಡ್ತವೆ, ಮತ್ತು ಅದೇ ರೀತಿ ಕನ್ನಡ ಪುಸ್ತಕಗಳಿಗೂ ಸಹ ಕೆಲವು ಪ್ರಕಾಶಕರಿದ್ರು, ವಿಶೇಷವಾಗಿ ಕೃಷಿ ಪುಸ್ತಕಗಳನ್ನೇ ಪ್ರಕಟ ಮಾಡಬೇಕು ಅಂತೇಳಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಒಬ್ಬ ವಿದ್ಯಾರ್ಥಿಯೇ ಅದನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ಅದು ಲಾಭದಾಯಕ ಆಗ್ಲಿಲ್ಲ ಅಂತೇಳಿ ಒಂದೆರಡು ವರ್ಷ ಪ್ರಕಟ ಮಾಡಿ ಕೊನೆಗೆ ಪಾಪ ನಿಲ್ಸೇ ಬಿಟ್ರು ಅದನ್ನ. ಯಾಕೆಂತಂದ್ರೆ ಓದುಗರು ಸೀಮಿತ ಆಗಿರ್ತಾರೆ, ಬೇರೆ ಸಾಹಿತ್ಯ ಪ್ರಕಾರಗಳ ಕೃತಿಗಳಿಗೆ ಇರುವಂತ ಓದುಗರು ಇಲ್ಲದೇ ಇರೋದ್ರಿಂದ, ಮತ್ತು ಬಹಳಷ್ಟು ರೈತರೇ ಓದಬೇಕಾಗಿರೋದ್ರಿಂದ ಸೀಮಿತ ಓದುಗರು ಇರೋದ್ರಿಂದ ಕೃಷಿ ಪುಸ್ತಕಗಳ ಮಾರಾಟ ಸಮಸ್ಯೆ ಇದೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದ SG ಸಿದ್ದರಾಮಯ್ಯನವರು ಅವರ ಅವಧಿಯಲ್ಲಿ ದೇಶೀಯ ಕೃಷಿ ಜ್ಞಾನ ಒಂದು ಮಾಲಿಕೆಯನ್ನ ಮಾಡಿದ್ರು. ಹೌದು, ಅಂದ್ರೆ ಕೃಷಿಗೆ ಸಂಬಂಧಿಸಿದ ಬಹಳಷ್ಟು ಪುಸ್ತಕಗಳನ್ನ ಪ್ರಕಟಿಸಿದ್ರು. ನಿಜ, ಸೊ ಆ ರೀತಿ ಪುಸ್ತಕಗಳನ್ನು ಪ್ರಕಟಿಸುವ ಪ್ರಯತ್ನ ಬೇರೆ ಬೇರೆ ಕಡೆ ನಡೀತಾ. ಈಗಂತೂ ಹೊಸ ರೀತಿಯ ಅಂದ್ರೆ ಇವತ್ತೇನಾಗಿದೆ, ನಾವು ಕೃಷಿ ವಿಜ್ಞಾನ ಬದಲಾದ ಹಾಗೆ ನಾವು ಮೊದಲು ನಮ್ಮ ಅಧ್ಯಯನ ವಿಭಾಗದ ಪ್ರಕಟಣೆಗಳನ್ನೇ ನಾವು ತಗೊಂಡ್ರೆ ಮೊದಲು ರೈತರಿಗೆ ಹೆಚ್ಚು ತಾಂತ್ರಿಕ ಮಾಹಿತಿಯನ್ನು ಕೊಡ್ತಿದ್ವಿ, ಈಗ ಅದೆಲ್ಲ ಬದಲಾಗ್ತಾ ಇದೆ. ಕೃಷಿ ಕ್ಷೇತ್ರವೂ ಸಹ ಬಹಳಷ್ಟು ಬದಲಾಗಿದೆ, ತಂತ್ರಜ್ಞಾನ ಇದೆ, ಬೌದ್ಧಿಕ ಆಸ್ತಿ ಹಕ್ಕು ಬಗ್ಗೆ ಮಾತಾಡ್ತಾರೆ, ಅದರ ಜೊತೆಗೆ ಪರಿಸರದ ಮೇಲಾಗುವಂತಹ ರಾಸಾಯನಿಕಗಳ ಪರಿಣಾಮಗಳಿಂದಾಗಿಯೂ ಸಹ ಹೊಸ ರೀತಿಯ ಕೃಷಿ ಅರಿವನ್ನ ರೈತರಿಗೆ ತಪ್ಪಿಸುವಂತ ವ್ಯವಸ್ಥೆ ಇದೆ ಇವತ್ತು. ಹಾಗಾಗಿ ಸಾವಯವ ಕೃಷಿ ಬಗ್ಗೆ ಆಗ್ಬೋದು, ಸಹಜ ಕೃಷಿ ಬಗ್ಗೆ ಆಗ್ಬೋದು, ಈ ರೀತಿ ಬೇರೆ ಬೇರೆ ಬೇರೆ ಪ್ರಕಾರದ ಪುಸ್ತಕಗಳು ಹೆಚ್ಚು ಬರೀತಾ ಇದೆ. ಅಂದ್ರೆ ಬರೀ ನಾವು ಕೃಷಿಯನ್ನ ಪ್ರತ್ಯೇಕವಾಗಿ ನೋಡದೆ ಅದರ ಆರ್ಥಿಕತೆ, ಈ ವಿಶೇಷವಾಗಿ ಲಾಕ್ಡೌನ್ ಸಮಯದಲ್ಲಿ ಆದಂತಹ ಕೃಷಿಕರ ಮೇಲೆ ಪರಿಣಾಮಗಳು, ಹಲವಾರು ಜಾಗತೀಕರಣ ಎಲ್ಲವೂ ಸಹ ಇವತ್ತು ರೈತರ ಮೇಲೆ ಪರಿಣಾಮ ಬೀರ್ತಾ ಇರೋದ್ರಿಂದ ಹೊಸ ಪ್ರಕಾರದ ಕೃಷಿ ಸಾಹಿತ್ಯ ಇವತ್ತು ಹೊರಬರ್ತಾ ಇದೆ. ನಿಜ ನಿಜ, ಕನ್ನಡ ಸಾಹಿತ್ಯ ಪರಿಷತ್ತು ಸಹ ಕೃಷಿ ಪುಸ್ತಕಗಳನ್ನ ಪ್ರಕಟಿಸಿದೆ. ಪ್ರಕಟಿಸಿದೆ. ಹೌದು, ಹಾಗೆ ಈ ಹಿಂದೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ಇತರೆ ವಿಶ್ವವಿದ್ಯಾಲಯಗಳು ಸಹ ಸಣ್ಣ ಸಣ್ಣ ಪುಸ್ತಕಗಳನ್ನು ಜನರಿಗೆ ಅರ್ಪಿಸಿದವೆ ಮಾಡಿದೆ. ಅದೇ ರೀತಿ ಮೈಸೂರು ವಿಶ್ವವಿದ್ಯಾಲಯ ಸಹ ಉಲ್ಲೇಖ ಮಾಡಬೇಕಾಗಿದೆ. ಕುವೆಂಪು ಅವರು ಕುಲಪತಿಗಳಾಗಿದ್ದಾಗ ಮೈಸೂರು ವ್ಯವಸಾಯ ಅಂತೇಳಿ ಒಂದು ಬಹಳ ಅದ್ಭುತವಾದಂತಹ ಪುಸ್ತಕವನ್ನ ಪ್ರಕಟಿಸಿದ್ರು. ಜೊತೆಗೆ ಅದರಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕಾಗಿರೋದು ಏನು ಅಂತಂದ್ರೆ ರೂಢಿಯನ್ನು ಬರೆದಿದ್ದಾರೆ, ಅಂದ್ರೆ ರೈತರಿಗೆ ವಿಶೇಷವಾಗಿ ವೈಜ್ಞಾನಿಕ ಮಾಹಿತಿಯನ್ನ ತಲುಪಿಸುವಂತ ಕೃತಿಗಳು ಅತ್ಯವಶ್ಯಕ ಅನ್ನುವಂತಹದನ್ನು ಸುಮಾರು 70ರ ದಶಕದಲ್ಲಿ ಅವರು ಹೇಳಿದರು. ಮುನ್ನುಡಿ ಮೇಲೆ ಮಾತಾಡ್ತಾರೆ ಏನು ಅಂತಂದ್ರೆ ಆಧುನಿಕ ಪದ್ಧತಿ ಮತ್ತು ಅಧಿಕ ಇಳುವರಿ ಕೊಡಬಲ್ಲ ತಳಿಗಳ ಬಳಕೆ ಬಹಳ ಮುಖ್ಯ. ರೈತರಿಗೆ ಈ ಮುಖ್ಯಾಂಶಗಳ ಅರಿವಿರುವುದಿದ್ದರೆ ಇದು ಸಾಧ್ಯವಿಲ್ಲ. ವೈಜ್ಞಾನಿಕ ಸಂಶೋಧನೆ ಅತಿ ವೇಗವಾಗಿ ಮುಂದುವರಿಯುತ್ತಿದೆ. ಇದರಿಂದ ಇಂದಿನ ನವೀನ ತಳಿ ಅಥವಾ ಪದ್ಧತಿ ನಾಳೆ ಹಳತಾಗಬಹುದು ಅನ್ನೋ ಮಾತನ್ನು ಅವರು ಆಗ್ಲೇ ಹೇಳಿದ್ದಾರೆ. ಇವತ್ತು ಕೃಷಿ ಸಾಹಿತ್ಯ ಅದೇ ರೀತಿ ವಿಕಾಸಗೊಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಎಲ್ಲಾ ಕ್ಷೇತ್ರಗಳಲ್ಲೂ ಬೆಳವಣಿಗೆ ಆದಂತೆ ಸುಧಾರಣೆಗಳು ಕಂಡಂತೆ ಕೃಷಿಯಲ್ಲೂ ಕಡಿಮೆ ಇಲ್ಲ. ಹೌದೌದು, ಖಂಡಿತ. ಯಾಕೆಂದ್ರೆ ವಿಶೇಷವಾಗಿ ಕೃಷಿಯನ್ನೇ ಅಂತ ಹೇಳ್ಬೇಕು. ಯಾಕೆಂದ್ರೆ ಮೊದಲು ನಾವು ನೋಡಿದಾಗ ಸ್ವಾತಂತ್ರ್ಯ ಬಂದ ಸಮಯದಲ್ಲಿ ಹಸಿರು ಕ್ರಾಂತಿಯ ಮೊದಲು ನಾವು ನೋಡ್ತಾ ಇದ್ದದ್ದು ಸಹಜ ಕೃಷಿ ಅದೊಂದು ಬದುಕಾಗಿತ್ತು. ಆನಂತರ ನಿಮ್ಗೆ ಸಂಕರಣ ತಳಿಗಳು ಬಂದು ವಿಶೇಷ ತಳಿಗಳೆಲ್ಲ ಬಾಕಿ ಬಂದಾಗ ರೈತರು ಅದಕ್ಕೆ ವಿಶೇಷವಾದಂತಹ ಕಾಳಜಿಯನ್ನು ತೋರಿಸಿ ಅದಕ್ಕೆ ವಿಶೇಷವಾದಂತಹ ನಿರ್ದಿಷ್ಟ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಕೊಡಬೇಕಾಯ್ತು. ಈ ಬದಲಾವಣೆಗಳಾಗ್ತಾ ಹೋಯ್ತು. ಯಾಕಂದ್ರೆ ಮೊದಲು ಕೀಟ ನಿಯಂತ್ರಣಕ್ಕೆ ರಸಗೊಬ್ಬರಗಳನ್ನು ಬಳಸ್ತಿರ್ಲಿಲ್ಲ. ಅವೆಲ್ಲ ಬದಲಾವಣೆ ಬಂದಾಗ ಇವತ್ತು ಏನಾಗಿದೆ, ಇವತ್ತು ಜೀವತಂತ್ರಜ್ಞಾನದ ಮೂಲಕ ನಾವು ಸಸ್ಯಗಳಲ್ಲಿ ಹೊಸ ತಳಿಗಳನ್ನ ನಾವ್ ಹೇಳ್ತೀವಿ, ಅದನ್ನ ಜೀನ್ ಮ್ಯಾನಿಪ್ಯುಲೇಷನ್ ಅಂತ ಹೇಳ್ತೀವಿ, ಕುಲಾಂತರಿ ತಳಿಗಳು ಅಂತ ಹೇಳ್ತೀವಿ. ಈ ರೀತಿ ಹೊಸ ತಳಿಗಳನ್ನ ತರ್ತಾ ಇರುವಾಗ ಈ ಮಾಹಿತಿಗಳನ್ನೆಲ್ಲ ನಾವು ರೈತರಿಗೆ ತಲುಪಿಸುವಂತ ಅವಶ್ಯಕತೆ ಖಂಡಿತ ಬಹಳಷ್ಟು ಇದೆ. ಇವುಗಳ ಉಪಯೋಗಗಳಾಗ್ಬಹುದು ಅಥವಾ ಅದರಿಂದ ಆಗುವ ತೊಂದರೆಗಳಾಗ್ಬಹುದು ಅಥವಾ ಅದನ್ನ ಹೇಗೆ ವಿಶೇಷ ರೀತಿಯಲ್ಲಿ ನಾವು ಕಾಪಾಡಬೇಕಾಗುತ್ತೆ ಬೆಳೆಸಬೇಕಾಗುತ್ತೆ ಅನ್ನುವಂತ ಮಾಹಿತಿಯನ್ನ ಕೊಡಿಸುವಂತ ಅತ್ಯವಶ್ಯಕತೆ ಇವತ್ತು ಖಂಡಿತ ಹಿಂದೆಂದಿಗಿಂತಲೂ ಹೆಚ್ಚಿದೆ. ಹೌದು, ಮತ್ತೆ ಬಹುತೇಕ ಕನ್ನಡ ಪತ್ರಿಕೆಗಳಲ್ಲೂ ಪ್ರತಿದಿನ ಕೃಷಿ ಸಂಬಂಧಿ ವರದಿಗಳು, ಬರಹಗಳು, ಮತ್ತಿತರ ಸಂಗತಿಗಳು ಪ್ರಕಟ ಆಗ್ತಾ ಇರ್ತವೆ. ಹೌದು, ಆಗ್ತಾ ಇದೆ. ಅದು ಗಮನಿಸಿದ್ದೇನಂತಂದ್ರೆ ಕೋವಿಡ್ ಪ್ರಾರಂಭ ಆದ್ಮೇಲೆ ಪತ್ರಿಕೆಗಳ ಪುಟಗಳ ಸಂಖ್ಯೆ ಕಡಿಮೆ ಆಗಿದೆ. ಹೌದು, ನಾವು ನೋಡಿದ ಹಾಗೆ ಭಾನುವಾರದ ಪುರವಣಿಗಳು ಸಹ ಇವತ್ತು ಕೆಲವು ಪತ್ರಿಕೆಗಳು ತರ್ತಾ ಇಲ್ಲ, ಕೆಲವುಗಳಲ್ಲಿ ಮಿತಿಯಾಗಿದೆ. ಹೀಗಾಗಿ ನಾವು ಸಾಧಾರಣವಾಗಿ ಕೆಲವು ಪತ್ರಿಕೆಗಳಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಇದ್ದದ್ದು ಪ್ರಜಾವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿಯಲ್ಲಿ ಪ್ರತ್ಯೇಕ ಅಂಕಣ, ಒಂದು ವಾರದಲ್ಲಿ ಒಂದು ನಿರ್ದಿಷ್ಟ ದಿನ ಒಂದೆರಡು ಪುಟಗಳನ್ನು ಕೃಷಿಗೆ ಮೀಸಲಿಡ್ತಾ ಇದ್ರು. ಇವತ್ತು ಅವೆಲ್ಲ ಕಣ್ಮರೆಯಾಗಿವೆ. ಪತ್ರಿಕೆಗಳಲ್ಲಿ ಅಂಕಣ ಬರುವಂತಹದ್ದು ನಾವು ಬಹಳ ಹಿಂದಿನಿಂದ ನೋಡಬಹುದು. 1926ರಲ್ಲಿ ತಾಯ್ನಾಡು ಪತ್ರಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃಷಿಯ ಅಂಕಣವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಕನ್ನಡದಲ್ಲಿ ಪ್ರತ್ಯೇಕ ಅಂಕಣ ಇಟ್ಟಿದ್ದು ಅದೇ ಮೊದಲ ಸಾರಿ ಅಂತ ಹೇಳಿದ್ರು. ಕೋವಿಡ್ ಬಂದ ಹಿನ್ನೆಲೆಯಲ್ಲಿ ಸ್ಥಗಿತ ಆಗಿದ್ರು ಅಥವಾ ಹಿನ್ನಡೆ ಆಗಿದ್ರು ಮತ್ತೆ ಸುಧಾರಣೆ ಆಗ್ತದೆ, ಅದು ಎಲ್ಲಾ ಸಂಗತಿಗಳಿಗೂ ಅನ್ವಯ ಆಗಿದೆ. ಆದ್ರೂ ಇದುವರೆಗೂ ಅನೇಕ ವಿಚಾರಗಳು ಪುಸ್ತಕ ರೂಪದಲ್ಲಿ, ಕರಪತ್ರಗಳ ರೂಪದಲ್ಲಿ, ಹಾಗೆ ಬೇರೆ ಬೇರೆ ಪತ್ರಿಕೆಗಳ ಮೂಲಕ ರೈತರಿಗೆ ತಲುಪಿದೆ. ಎಷ್ಟೋ ಜನರ, ಎಷ್ಟೋ ರೈತರ ಮನೆಗಳಲ್ಲಿ ಕೃಷಿ ಪುಸ್ತಕ ಪತ್ರಿಕೆಗಳು ಇದಾವೆ. ಹೌದು, ಖಂಡಿತ ಇದೆ. ನಾವು ವಾರ್ಷಿಕ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಕೃಷಿ ಮೇಳ ಅಂತ. ಮೊದಲೆಲ್ಲ ಲಕ್ಷಗಟ್ಟಲೆ ಜನರು ಬರ್ತಾ ಇದ್ರು. ಮೂರ್ನಾಲ್ಕು ದಿವಸ ಕೃಷಿ ಮೇಳದಲ್ಲಿ ಒಂದು ದಿವಸಕ್ಕೆ ಒಂದು 2 ಲಕ್ಷ ಜನ ಈ ತರ 4-5 ದಿವಸದಲ್ಲಿ ಸುಮಾರು 10 ಲಕ್ಷದವರೆಗೂ ಬಂದಿರುವಂತಹ ಉದಾಹರಣೆಗಳಿವೆ. ಅದರಲ್ಲಿ ಬಹಳಷ್ಟು ಜನ ಪುಸ್ತಕಗಳಿಗಾಗಿ ಬರ್ತಾರೆ. ಯಾಕಂದ್ರೆ ನಾವು ವಿಶೇಷವಾದ ರಿಯಾಯಿತಿಯನ್ನು ಕೊಡ್ತಿದ್ವಿ. ನಾವು ಮಾತ್ರ ಅಲ್ಲ, ಖಾಸಗಿ ಪ್ರಕಾಶಕರು, ಮಾರಾಟಗಾರರು ಸಹ ನಮ್ಮಲ್ಲಿ ಮಳಿಗೆಗಳನ್ನು ತಗೊಂಡು ಪುಸ್ತಕಗಳನ್ನು ಮಾರಾಟ ಮಾಡ್ತಾರೆ. ಹೌದು, ಬಹಳಷ್ಟು ಪುಸ್ತಕಗಳು ರೈತರಿಗೆ ತಲುಪ್ತಾ ಇತ್ತು. ಆದ್ರೆ ಕೋವಿಡ್ ಸಮಯ ಬಂದಾಗಿನಿಂದ ಕೃಷಿ ಮೇಳ ನಡೀಲೇ ಇಲ್ಲ. ಕಳೆದ ವರ್ಷ ಬಹಳ ಸೀಮಿತ ರೀತಿಯಲ್ಲಿ ನಡೀತು, ಹೆಚ್ಚಿನ ಜನಕ್ಕೆ ಬರೋಕೆ ಅವಕಾಶ ಕೊಡದೇ ಇದ್ದಿದ್ರಿಂದ ಹಾಗಾಗಿ ಒಂದು 2 ವರ್ಷದಿಂದ ಸಮಸ್ಯೆ ಆಗಿದೆ. ಇಲ್ಲಾಂದ್ರೆ ಬಹಳಷ್ಟು ಜನ ಅದ್ರ ಮೂಲಕ ಸಹ ಪುಸ್ತಕಗಳನ್ನು ಪಡ್ಕೊಳ್ಳುವಂತ ವ್ಯವಸ್ಥೆ ಇತ್ತು. ಕೃಷಿಯು ಎಲ್ಲಾ ವಿಜ್ಞಾನಗಳಿಗಿಂತ ಒಂದು ರೀತಿ ಪ್ರಮುಖವಾದ ವಿಜ್ಞಾನ ಅಂತ ಅನ್ಕೊಂಡು ಹೇಳೋದಿದೆ. ಕೃಷಿ ವಿಜ್ಞಾನ ಎಲ್ಲಾ ವಿಜ್ಞಾನಗಳ ತಾಯಿ ಅನ್ಕೊಂಡು ಉಲ್ಲೇಖ ಮಾಡೋದಿದೆ. ಇವತ್ತು ಕನ್ನಡದಲ್ಲಿ ಕೃಷಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನೂರಾರು ಪ್ರಕಟಣೆಗಳು ಬಂದಿರುವ ಹಿನ್ನೆಲೆಯಲ್ಲಿ, ಅದರಲ್ಲೂ ಕನ್ನಡದಲ್ಲಿ ರೂಪುಗೊಂಡಿರುವ ವಿಚಾರವನ್ನ ತಾವು ಇದುವರೆಗೂ ಪ್ರಸ್ತಾಪ ಮಾಡಿದ್ರಿ. ಮುಂದೇನೂ ಈ ಕೆಲಸ ಮುಂದುವರಿತಾ ಇರುತ್ತೆ, ರೈತರಿಗೆ ಲಭಿಸ್ತತೆ, ಸಾರ್ವಜನಿಕರು ಇದರ ಪ್ರಯೋಜನವನ್ನು ಮಾಡಿಕೊಳ್ಬಹುದು. ಸಾದಾ ಸಾಹಿತ್ಯ ಅಥವಾ ವಿಶೇಷವಾದ ಸಾಹಿತ್ಯಿಕ ಪುಸ್ತಕಗಳನ್ನು ಉಡುಗೊರೆಯಾಗಿ ಕೊಡುವ ಒಂದು ಹಿನ್ನೆಲೆಯಲ್ಲಿ ಕೃಷಿ ಸಾಹಿತ್ಯದ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಆ ಮೂಲಕ ಕೃಷಿ ಅಭಿವೃದ್ಧಿಗೆ ಕಿಂಚಿತ್ತಾದರೂ ಅವರು ಕಾಣಿಕೆಯನ್ನು ಸಲ್ಲಿಸಿದಂಗಾಗುತ್ತೆ ಡಾಕ್ಟ್ರೆ. ಖಂಡಿತ ಹೌದು. ಯಾವುದೇ ಸಾಹಿತ್ಯ ಅಕಾಡೆಮಿ ಆಗ್ಬಹುದು ಅಥವಾ ಅನುವಾದ ಅಕಾಡೆಮಿ, ಈ ರೀತಿ ಬೇರೆ ಬೇರೆ ಅಕಾಡೆಮಿಗಳಿವೆ, ಅವು ಪ್ರತಿ ವರ್ಷ ಹಲವಾರು ಸಾಹಿತ್ಯ ಕೃತಿಗಳಿಗೆ ಪ್ರಶಸ್ತಿ ಕೊಡುತ್ತೆ, ಕತೆ ಕಾದಂಬರಿ ಈ ರೀತಿಯಲ್ಲಿ. ಆದ್ರೆ ಕೃಷಿ ಸಾಹಿತ್ಯಕ್ಕೆ ಪ್ರತ್ಯೇಕ ಪ್ರಶಸ್ತಿ ಎಲ್ಲೂ ಇರಲಿಲ್ಲ. ಹಾಗಾಗಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ವಿಶೇಷವಾಗಿ ನಮ್ಮ ವಿಭಾಗದಿಂದಾನೆ ಕಳೆದ 10 ವರ್ಷಗಳಿಂದ ನಾವು ಕೃಷಿ ಪುಸ್ತಕಗಳನ್ನ ಆಹ್ವಾನಿಸ್ತೀವಿ ಪ್ರಶಸ್ತಿಗೆ. ಅಂದ್ರೆ ನಮ್ಮದೇ ಪ್ರಕಟಣೆ ಆಗಿರ್ಬೇಕು ಅಂತೇನಿಲ್ಲ, ಅವರು ಲೇಖಕರು ಯಾರ್ಯಾರಾಗಿರ್ಬೋದು ಎಲ್ಲಿ ಆದ್ರೂ ಪ್ರಕಟಿಸಿರ್ಬೋದು, ಕನ್ನಡದಲ್ಲಿ ಪ್ರಕಟ ಆಗಿರುವಂತಹ ಕೃಷಿ ಸಂಬಂಧಿ ಪುಸ್ತಕಗಳನ್ನ ಆಹ್ವಾನಿಸಿ ಕಳೆದ 10 ವರ್ಷದಿಂದ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. 10,000 ನಗದು ಹಾಗೂ ಒಂದು ಪ್ರಶಸ್ತಿ ಪತ್ರವನ್ನ ಅವರಿಗೆ ಕೊಟ್ಟು ನಾವು ನಮ್ಮ ವಿಶ್ವವಿದ್ಯಾನಿಲಯದ ಸಂಸ್ಥಾಪನಾ ದಿನಾಚರಣೆ ಎಂದು ಸನ್ಮಾನ ಮಾಡ್ತೀವಿ. ಬಹಳ ಅದ್ಭುತವಾದಂತಹ ಪ್ರತಿಕ್ರಿಯೆ. ಈ ವರ್ಷ ಪ್ರಶಸ್ತಿಗೆ 25 ಪುಸ್ತಕಗಳು ಬಂದಿದ್ದು, ಅದರಲ್ಲಿ ನಮ್ಮ ಪ್ರಕಟಣೆಗಳು ಇರುತ್ತೆ. ಆದ್ರೆ ನಾವು ಅತ್ಯಂತ ನಿಷ್ಪಕ್ಷಪಾತವಾಗಿ ಮಾಡಬೇಕಂತ ಹೇಳಿ ಹೊರಗಿನ ಮೌಲ್ಯಮಾಪಕರಿಂದ ಕನ್ನರಿಂದ ಅವುಗಳನ್ನ ಮೌಲ್ಯಮಾಪನ ಮಾಡಿಸಿ, ಅಂದ್ರೆ ಕೃಷಿ ಸಾಹಿತ್ಯ ರಚನೆ ಮಾಡುವಂತವರಿಗೂ ಸಹ ಪ್ರೋತ್ಸಾಹ ಬೇಕಾಗುತ್ತೆ ಪ್ರಶಸ್ತಿಯನ್ನು. ಕೃಷಿಯಲ್ಲಿ ಕನ್ನಡ ಸಾಹಿತ್ಯದ ರಚನೆ ಮತ್ತು ಅದರ ದಾರಿಯನ್ನ ಇದುವರೆಗೂ ಪರಿಚಯ ಮಾಡಿಕೊಟ್ರಿ ಡಾಕ್ಟ್ರೆ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಕೆಳಗರೆ, ಇದುವರೆಗೆ ಕನ್ನಡದಲ್ಲಿ ಕೃಷಿ ಸಾಹಿತ್ಯ ಈ ಕುರಿತಂತೆ ಮಾತನಾಡಿದವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿರುವ ಡಾಕ್ಟರ್ ಜೆ ಬಾಲಕೃಷ್ಣ ಅವರು. ಅವರ ಸಂಖ್ಯೆ ಹೀಗಿದೆ: 9342971212, 9342971212. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದು ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದ್ದಾರೆ ಅಂತೀನಿ. ಭಾರತ ಗ್ರಾಮೀಣ ಜೀವನ ಅರ್ಥ ವ್ಯವಸ್ಥೆ ಪಶು ಧನ ಕಾ ಬಿಮಾರ್ ಹೋನಾ ಇತನಾ ಬಡಾ ಝಟ್ಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಆಕಾಶವಾಣಿ ಮಡಿಕೇರಿ, ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ ಮತ್ತು ಬೆಂಗಳೂರು. ರೋಹಿಣಿ ಚಂದ್ರಶೇಖರ್. ಕನ್ನಡ ನಾಡಿನ ಹುಟ್ಟುಹಬ್ಬದ ದಿನ ಆದ ಇಂದು ಜಿಲ್ಲೆನ ಎಲ್ಲಾ ಕಡೆಗಳಲ್ಲಿ ಕನ್ನಡ ರಾಜ್ಯೋತ್ಸವ ಭಾರೀ ಸಂಭ್ರಮದ ಆಚರಣೆ ಮಾಡಿದವು. ಕೊಡಗು ಜಿಲ್ಲೆನ ಕೇಂದ್ರ ಸ್ಥಾನ ಆದ ಮಡಿಕೇರಿ ಜಿಲ್ಲಾಡಳಿತದ ಕಡೆಯಿಂದ ಜನರಲ್ ಕೆಎಸ್ ತಿಮ್ಮಯ್ಯ ಆಟದ ಬಾಣಿಯಲ್ಲಿ ಏರ್ಪಾಡು ಮಾಡಿದ್ದ 66ನೇ ಕನ್ನಡ ರಾಜ್ಯೋತ್ಸವ ಜಂಬರಲ್ಲಿ ಕೊಡಗು ಜಿಲ್ಲೆನ ಉಸ್ತುವಾರಿ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿನವು ಧ್ವಜಾರೋಹಣ ಮಾಡಿದವು. ಧ್ವಜಾರೋಹಣ ಆದ ಮೇಲೆ ಸಚಿವರು ಹುಯಿಲಗೋಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪದ್ಯದೊಟ್ಟಿಗೆ ತಮ್ಮ ಮಾತಿನ ಶುರು ಮಾಡಿ ಕನ್ನಡ ಒಂದು ಭಾಷೆ ಅಲ್ಲ, ಅದು ಕನ್ನಡಿಗರ ಭಾವನೆ. ಕನ್ನಡ ನಾಡಿನ ಶ್ರೀಮಂತಿಕೆ ಸಹಬಾಳ್ವೆನ ಸಂದೇಶದೊಟ್ಟಿಗೆ ಇಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು ಅಂತ ಹೇಳಿದವು. ಅಲ್ಲದೆ ಅಮೃತ ಗ್ರಾಮ ಪಂಚಾಯಿತಿ ಯೋಜನೆಗೆ ಕೊಡಗಿನ 12 ಗ್ರಾಮಗ ಆಯ್ಕೆಯಾಗೋಳು, ಹಂಗೆ ಜಿಲ್ಲೆನ 17 ಶಾಲೆಗ ಅಮೃತ ಶಾಲಾ ಯೋಜನೆಗೆ ಆಯ್ಕೆಯಾಗೋಳು, ಜಿಲ್ಲೆನ ಯುವಜನ ನಾಡು ನುಡಿನ ಕಲೆ ಸಂಸ್ಕೃತಿ ಸಾಹಿತ್ಯದ ಬಗೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡು ಸರ್ವರ ಏಳಿಗೆಗಾಗಿ ಶ್ರಮ ಪಡಕು ಅಂತ ಹೇಳಿದವು. ಕನ್ನಡ ಕಾಯಕ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ನಡೆದ ಸಂಭ್ರಮದ ಕನ್ನಡ ರಾಜ್ಯೋತ್ಸವ ಪಥಸಂಚಲನದ ಸೂಚನೆಗಳನ್ನ ಜಿಲ್ಲಾ ಪೊಲೀಸ್ ಸಶಸ್ತ್ರ ದಳದ ಆರಕ್ಷಕ ನಿರೀಕ್ಷಕ ಚನ್ನನಾಯಕನವು ಕನ್ನಡಲೇ ಹೇಳಿ ಎಲ್ಲರ ಮೆಚ್ಚುಗೆ ಪಡ್ಕೊಂಡು ಸಂಭ್ರಮಾಚರಣೆಯಲ್ಲಿ ಕರ್ನಾಟಕ ರಾಜ್ಯ ಪಶ್ಚಿಮ ಘಟ್ಟಗಳ ಕಾರ್ಯಪಡೆ ಅಧ್ಯಕ್ಷರಾದ ಶಾಂತಿಯಂಡ ರವಿ ಕುಶಾಲಪ್ಪ, ಜಿಲ್ಲಾಧಿಕಾರಿ ಬಿಸಿ ಸತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಸೇರಿದಂತೆ ಅಧಿಕಾರಿಗ ಗಣ್ಯರು ಹಾಜರಿದ್ದರು. ಮಡಿಕೇರಿಯಲ್ಲಿ ಇಂದು ನಡೆದ ರಾಜ್ಯೋತ್ಸವ ಜಂಬರಲ್ಲಿ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿನವು ಕೋವಿಡ್ ಸಮಯದಲ್ಲಿ ಅತ್ಯುತ್ತಮ ಕಾರ್ಯ ಮಾಡಿದ ಮಡಿಕೇರಿ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಪ್ರದೀಪ್ ಗೌಡರ್, ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿನ ಪಿಡಿಒ ಕೆಎಂ ತಿಮ್ಮಯ್ಯ, ಜಿಲ್ಲಾ ಸಶಸ್ತ್ರ ದಳದ ಅಶೋಕ ಎಎಚ್, ವಿರಾಜಪೇಟೆ ಆಸ್ಪತ್ರೆಯ ನರ್ಸ್ ಡಿನ್ಸಿ ಬಿಸಿ, ಕೊಳಕೇರಿನ ಅಂಗನವಾಡಿ ಕಾರ್ಯಕರ್ತೆ ಎಸ್ಆರ್ ಮುತ್ತಮ್ಮ, ಕೂಡಿಗೆ ಆಶಾ ಕಾರ್ಯಕರ್ತೆ ಗೀತಾ ಮತ್ತೆ ನಗರಸಭೆಯ ಪೌರ ಕಾರ್ಮಿಕ ಎಚ್ಎಂ ಶಿವಕುಮಾರ್ ನೌಕೆ ಅಭಿನಂದನಾ ಪತ್ರ ಕೊಟ್ಟು ಗೌರವಿಸಿದ್ದು. ಹಂಗೆ ಕನ್ನಡ ಜಾಗೃತಿ ಸಮಿತಿ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕಡೆಯಿಂದ ನಡೆಸಿದ ಮಾತಾಡ್ ಮಾತಾಡ್ ಕನ್ನಡ ಪೈಪೋಟಿಲಿ ಒಂದನೇ ಸ್ಥಾನ ಗೆದ್ದ ಮೌನ ವಿಜೆ, ಎರಡನೇ ಸ್ಥಾನ ಪಡೆದ ಕಿಗ್ಗಾಲು ಗಿರೀಶ್ ಮತ್ತೆ ಮೂರನೇ ಸ್ಥಾನ ಪಡ್ಕೊಂಡ ಪ್ರತಿಮಾ ಹರೀಶ್ ರೈ ಅವಕ್ಕೆ ಇನಾಮು ಕೊಟ್ಟು ಗೌರವಿಸಿದ್ದು. ಕೋವಿಡ್ ಚುಚ್ಚುಮದ್ದಿನ ಮಹಾಮೇಳ ನಾಳೆ ನಡೆಯಕಿದ್ದು ಎರಡನೇ ಸಲ ಚುಚ್ಚುಮದ್ದು ತಕಂಬಕ್ಕೆ ಬಾಕಿ ಇರುವವರನ್ನ ಆಶಾ ಕಾರ್ಯಕರ್ತೆಯರು ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿಗ ಗ್ರಾಮ ಪಂಚಾಯತ್ ಮತ್ತೆ ಕಂದಾಯ ಇಲಾಖೆನ ಅಧಿಕಾರಿಗ ಗುರ್ತು ಹುಡುಕಿ ಚುಚ್ಚುಮದ್ದು ತಕಣಿಕೆ ಕರ್ಕಂಡು ಬಾವಂಗೆ ಕ್ರಮ ತಕೊಣಕು ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ನವು ಹೇಳೋಳು. ಕಾಪಿ ಮಂಡಳಿ ಸೋಮಾರ್ಪೇಟೆ ಮತ್ತು ಕೊಡಗು ಬೆಳೆಗಾರರ ಸಂಘದ ಕೂಡುಕೂಟಲಿ ಚೆಟ್ಟಳ್ಳಿ ಕಾಪಿ ಸಂಶೋಧನಾ ಕೇಂದ್ರದಲ್ಲಿ ಕಾಪಿ ನರ್ಸರಿ ನೋಡಿಕೊಂಬುದು ಪೋಷಕಾಂಶ ಕಾಪಿ ಬಿತ್ತನೆ ಬೀಜ ಇದರ ಬಗ್ಗೆಯಲ್ಲಿ ವಿಚಾರ ಸಂಕಿರಣ ನಡೆದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗ ಮಾತಾಡಿ ಮಣ್ಣು ಪರೀಕ್ಷೆ ಗಿಡಗಳ ಉತ್ಪಾದನೆ ಕೀಟ ನಿರ್ವಹಣೆಗಳ ಬಗ್ಗೆಯಲ್ಲಿ ಮಾಹಿತಿ ಮಾಡಿಕೊಟ್ಟು ಮಡಿಕೇರಿ ಹತ್ತಿರದ ಗಾಳಿಬೀಡು ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಬಂದ ಬಗೆಯಲ್ಲಿ ಅಲ್ಲಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಯಾಗೋಳು ಆರೋಗ್ಯ ತಪಾಸಣೆ ಮಾಡ್ತಾವಳು ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ವೆಂಕಟೇಶ್ನವು ತಿಳಿಸಿದ್ದು ಯಾವುದೇ ಆತಂಕ ಬೇಡ ಅಂತ ಹೇಳೋಳು. ಕೋವಿಡ್ ಕಾರಣದಿಂದಾಗಿ 2020 ಏಪ್ರಿಲ್ನಿಂದ ಮಡಿಕೇರಿನ ಅಶ್ವಿನಿ ಆಸ್ಪತ್ರೆಯಲ್ಲಿ ಕೊಡ್ತಿದ್ದ ಕೋವಿಡ್ಗೆ ಹೊರತಾದ ವೈದ್ಯಕೀಯ ಸೇವೆಗಳಾದ ವೈದ್ಯಶಾಸ್ತ್ರ ವಿಭಾಗ, ತುರ್ತು ಚಿಕಿತ್ಸಾ ವಿಭಾಗ, ಶ್ವಾಸಕೋಶ ರೋಗ ವಿಭಾಗ, ಚರ್ಮರೋಗ ವಿಭಾಗ, ಮನೋಶಾಸ್ತ್ರ ವಿಭಾಗ, ರೇಡಿಯಾಲಜಿ ವಿಭಾಗಗಳನ್ನ ಕೊಡಗು ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವ್ ದರ ಕಡಿಮೆ ಆಗಿರುವ ಕಾರಣದಿಂದ ಈಗ ಇಂದಿಂದ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಬೋಧಕ ಆಸ್ಪತ್ರೆಗೆ ವರ್ಗಾವಣೆ ಮಾಡಿ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟವೆ ಅಂತ ಗೊತ್ತಾವಟು. ಕೊಡಗು ಜಿಲ್ಲೆನವಾದ ಪತ್ರಕರ್ತ ಐತಿ ಚಂಡ ರಮೇಶ್ ಉತ್ತಪ್ಪನವಕ್ಕೆ ಈ ಸಲದ ಮೈಸೂರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿಟ್ಟು ಹಂಗೆ ರಾಜ್ಯ ಸರ್ಕಾರದ ವರ್ಸೋಳು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವಕ್ಕೆ ಕೊಡುವ ರಾಜ್ಯೋತ್ಸವ ಪ್ರಶಸ್ತಿಗೆ ಜಿಲ್ಲೆನ ಟೆನಿಸ್ ತಾರೆ ಮಚ್ಚಂಡ ರೋಹನ್ ಬೋಪಣ್ಣವು ಆಯ್ಕೆಯಾಗಳು. ವಿರಾಜಪೇಟೆನ ಆರ್ಮಿ ಕ್ಯಾಂಟೀನ್ಗೆ ಇದೇ ತಿಂಗಳ 3ನೇ ತಾರೀಕು ಮತ್ತೆ 4ನೇ ತಾರೀಕು ದೀಪಾವಳಿ ಬಗೆಯಲ್ಲಿ ರಜೆ ಇದ್ದದೆ ಅಂತ ಆರ್ಮಿ ಕ್ಯಾಂಟೀನಿನ ವ್ಯವಸ್ಥಾಪಕರು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ ಮತ್ತು ಬೆಂಗಳೂರು. ಏನ

ಸುದ್ದಿ ಸಮಾಚಾರ ಓದೇನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಜಿಲ್ಲಾಡಳಿತ ಹತ್ರ ಆದ ನೆಲೆ ಮಡಿಕೇರಿಯ ಜನರಲ್ ಕೆಎಸ್ ತಿಮ್ಮಯ್ಯ ಜಿಲ್ಲಾ ಕಳಿ ಪರಂಬಲ 66ನೇ ಕನ್ನಡ ರಾಜ್ಯೋತ್ಸವ ನಾಳೆ ಇಂದು ನಡೆದಿತು. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನ ಕೋಟಾ ಶ್ರೀನಿವಾಸ ಪೂಜಾರಿ ರಂಗ ಓಜಪಾರ್ಚಿಟ್ಟಿತು. ಅಲ್ಲಿಂಜ ತಕ್ಪರ್ಂದಾವು ಬಾಲಕರ ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಕಲೆನ ಉಳಿತು ಬೊಳತುವಾಂಡ ಮೂಲಕ ತಂಗಡ ಬದುಕಲು ಕನ್ನಡತ್ನ ಅಳವಡಿಸಿಟ್ಟು ದಣ್ಣುಚಿ. ಕರ್ನಾಟಕ ರಾಜ್ಯ ಪಡ್ಞಾರ್ ಕುಂದರ ರಕ್ಷಣಾ ಕಾರ್ಯಪಡೆ ಅಧ್ಯಕ್ಷಗಳಾದ ಶಾಂತೇಂಡ ರವಿ ಕುಶಾಲಪ್ಪ, ವಿಧಾನ ಪರಿಷತ್ ಸದಸ್ಯಗಳಾದ ಶಾಂತೇಂಡ ವೀರನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಕಲೆನ ಉಳಿತು ಬೊಳತುವಾಂಡ ಮೂಲಕ ತಂಗಡ ಬದುಕಲು ಕನ್ನಡತ್ನ ಅಳವಡಿಸಿಟ್ಟು ದಣ್ಣುಚಿ. ಕರ್ನಾಟಕ ರಾಜ್ಯ ಪಡ್ಞಾರ್ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಕಲೆನ ಉಳಿತು ಬೊಳತುವಾಂಡ ಮೂಲಕ ತಂಗಡ ಬದುಕಲು ಕನ್ನಡತ್ನ ಅಳವಡಿಸಿಟ್ಟು ದಣ್ಣುಚಿ. ಕರ್ನಾಟಕ ರಾಜ್ಯ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಕಲೆನ ಉಳಿತು ಬೊಳತುವಾಂಡ ಮೂಲಕ ತಂಗಡ ಬದುಕಲು ಕನ್ನಡತ್ನ ಅಳವಡಿಸಿಟ್ಟು ದಣ್ಣುಚಿ. ಕರ್ನಾಟಕ ರಾಜ್ಯ ಪಡ್ಞಾರ್ ಕುಂದರ ರಕ್ಷಣಾ ಕಾರ್ಯಪಡೆ ಅಧ್ಯಕ್ಷಗಳಾದ ಶಾಂತೇಂಡ ರವಿ ಕುಶಾಟು ದಣ್ಣುಚಿ. ಕರ್ನಾಟಕ ರಾಜ್ಯ ಪಡ್ಞಾರ್ ಕುಂದರ ರಕ್ಷಣಾ ಕಾರ್ಯಪಡೆ ದಣ್ಣುಚಿ. ಕರ್ನಾಟಕ ರಾಜ್ಯ ಪಡ್ಞಾರ್ ಟೋಣು ದಣ್ಣುಚಿ. ಕರ್ನಾಟಕ ರಾಜ್ಯ ಟೋಣು ದಣ್ಣುಚಿ.